ಓಡ್ಗಲ್ಲ ಗುಡ್ಡೆ ಮ್ಯಾಗೆ ಮಾದೇವ ಬಂದೇ ಬರುತ್ತಾನವು ನಂಬಿದ ಭಕ್ತರಿಗೆಂದು ಪ್ರೀತಿಯ ಕೊಟ್ಟೆ ಕೊಡ್ತಾನವು ಮಾತಾಡ್ಯವೋ ಲಿಂಗ ಮಾತಾಡ್ಯವೋ ಶರಣೆಂದವೋ ಮನವು ಶರಣೆಂದವೋ ಮಾತಾಡ್ಯವೋ ಲಿಂಗ ಮಾತಾಡ್ಯವೋ ಶರಣೆಂದವೋ ಮನವು ಶರಣೆಂದವೋ ಮಾತಾಡ್ಯವೋ ಲಿಂಗ ಮಾತಾಡ್ಯವೋ ಶರಣೆಂದವೋ ಮನವು ಶರಣೆಂದವೋ ಮಾತಾಡ್ಯವೋ ಲಿಂಗ ಮಾತಾಡ್ಯವೋ ಶರಣೆಂದವೋ ಮನವು ಶರಣೆಂದವೋ. ಕೇಳಿಗರೆ, ಇದೀಗ ಕೇಳಿಬಂತಹಂತಹ ಗೀತೆ ಜನ್ಮದ ಜೋಡಿ ಚಿತ್ರದ್ದು. ಇದೇ ಚಿತ್ರದ ಮತ್ತೊಂದು ಗೀತೆ ಡಾಕ್ಟರ್ ರಾಜ್ಕುಮಾರ್ ಅವರ ಕಂಠಸಿರಿಯಲ್ಲಿ. ಸಾಹಿತ್ಯ ಮತ್ತು ಸಂಗೀತ ವಿ ಮನೋಹರ್ ಅವರದು. ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ ಮನಸ್ಸು ಆಸೆ ತುಂಬಿದ ಕಣಜ ಮೋಹದಿಂದ ದುಃಖವು ಸಹಜ ನಶ್ವರ ಕಾಯ ನಂಬದಿರಯ್ಯ ಈಶ್ವರನೇ ಗತಿ ಮರೆಯದಿರಯ್ಯ ಜಾಗದಿ ಪಡೆಯೋ ಸುಖವು ಶಾಶ್ವತ ದೇಹವೆಂದರೆ ಓ ಮನುಜ ಮೂಳೆ ಮಾಂಸಗಳ ತಡಿಕೆ ನಿಜ ಮನಸ್ಸು ಆಸೆ ತುಂಬಿದ ಕಣಜ ಮೋಹದಿಂದ ದುಃಖವು ಸಹಜ ಕೈಲಾಸ ಅವಕಾಶ, ನೀತಿ ಮಾರ್ಗವೇ ಭವನಾಶ. ವೈಭೋಗ ಜೀವನ ತ್ಯಾಗವ ಮಾಡಿ, ವೈರಾಗ್ಯ ಯೋಗದ ಸಾಧನೆ ಮಾಡಿ, ಕೈವಲ್ಯ ಹೊಂದುವ ಪರಮ ಸಂಪದ. ಕರುಣೆ ಪ್ರೇಮವೇ ಉಲ್ಲಾಸ, ನಿತ್ಯ ಕಾಯಕವೇ ಕೈಲಾಸ. ಚಿತ್ತ ನಿರ್ಮಲದಿ ಸಂತೋಷ, ನೀತಿ ಮಾರ್ಗವೇ ಭವನಾಶ. ಬೆಟ್ಟ ಒಂದೇ ಹೊಸಪೇಟೆ ಆಕಾಶವಾಣಿ ಹೊಸಪೇಟೆ ಎಫ್ಎಂ ಕೇಂದ್ರದಿಂದ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಇದೀಗ ತಾನೇ ಕೃಷಿ ಗೀತೆಯನ್ನು ಕೇಳಿ ಬಂದ್ವಿ. ಇದೀಗ ಕೆಲವು ತತ್ವ ಪದಗಳನ್ನು ಕೇಳ್ಕೊಂಬರೋಣ. ಇವು ಶಿಶುನಾಳ್ ಶರೀಫ್ ಅವರ ತತ್ವ ಪದಗಳಾಗಿವೆ. ಈ ಎಲ್ಲ ಗೀತೆಗೆ ಸಿ ಅಶ್ವಥ್ ಅವರ ಧ್ವನಿಯಿದೆ. ಕರಕಿ ಹುಲ್ಲು ಕಸವು ಬಿತ್ತಿ ದುರಿತ ಬವದಿ ಇರುವೆ ಮುತ್ತಿ. ಕರಕಿ ಹುಲ್ಲು ಕಸವು ಬಿತ್ತಿ ದುರಿತ ಬವದಿ ಇರುವೆ ಮುತ್ತಿ. ಮಳೆಯ ಬರದಿ ತಿಳಿಯ ಮಣ್ಣು ಒಳಗ ಹೊರಗು ಏಕವಾಗಿ ತೋರುತ್ತಿಹುದು ಮನೆಯ ಮಾಳಿಗೆ. ಅಜ್ಞಾನದಿಂದ ತೋರುತ್ತಿರುವುದು ಮನೆಯ ಮಾಳಿಗೆ. ಬಂತು ಕಾಣೆ ಹುಬ್ಬಿ ಮಳೆಯು ಕಾಂತ ಕೇಳೆ ಕರುಣದಿಂದ ಬಂತು ಕಾಣೆ ಹುಬ್ಬಿ ಮಳೆಯು ಎಂತ ಶಿಶುವಿ ನಾಳದೀಶ ಆ

ಇದೀಗ ಚಂದ್ರ ಚಕೋರಿ ಚಿತ್ರದ ಗೀತೆ ಹರಿಹರನ್ ಮತ್ತು ಚಿತ್ರ ಅವರ ಧ್ವನಿಯಲ್ಲಿ. ಈ ಗೀತೆಯ ಸಾಹಿತ್ಯ ಎಸ್ ನಾರಾಯಣ್, ಸಂಗೀತ ಎಸ್ ಎ ರಾಜ್ಕುಮಾರ್.